ಶತವರುಷ ಬಾಳಿನಲ್ಲಿ ನಿಜ ಹರುಷ ನೀಡಯ್ಯ ಪ್ರಭು ಎಂದಿಗೂ ಕವಿದಿದ್ದ ಇರುಳನ್ನು ನೀಡಿದೆ ಹೊಸದೊಂದು ನಂಬಿಕೆಯ ನೀಡಿದೆ ನಮಗೆ ಹೌದು ಕಣ್ರಿ, ಏಕಾದಶಿಯನ್ನ ಹರಿವಾಸ ಅಂತ ಕೂಡ ಕರೆಯಲಾಗುತ್ತೆ. ಉಪವಾಸ ಅಂತ ಹೇಳಿದರೆ ಭಗವಂತನನ್ನು ಸ್ಮರಿಸುತ್ತಾ ಅದರ ಸಾನ್ನಿಧ್ಯದಲ್ಲಿ ವ್ರತನಿಷ್ಠವಾಗಿ ಕಳೆಯುವುದು ಅಂತ ಹೇಳಿ ಅರ್ಥ. ಇನ್ನು ಏಕಾದಶಿ ಅಂತ ಹೇಳಿದರೆ ಹನ್ನೊಂದು ಅಂತ ಅರ್ಥ. ಏಕ ಅಂತ ಹೇಳಿದರೆ ಒಂದು, ದಶ ಅಂದರೆ ಹತ್ತು, ಹತ್ತು ಪ್ಲಸ್ ಒಂದು ಹನ್ನೊಂದು. ಐದು ಕರ್ಮೇಂದ್ರಿಯ, ಐದು ಜ್ಞಾನೇಂದ್ರಿಯ ಮತ್ತು ಮನಸ್ಸಿನ ಅಂದರೆ ಧರ್ಮ ಕರ್ಮ ಜ್ಞಾನ ಸಾಲದ ಕರ್ಣಗಳಿಂದ ಭಗವತ್ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳುವುದು. ಹಾಗಿದ್ರೆ ಏಕಾದಶಿ ಅಂತ ಅಂದರೆ ಏನು? ಏಕಾದಶಿ ಅಂತ ಹೇಳಿ ಯಾಕೆ ಬಂತು, ಹೇಗೆ ಬಂತು? ಈಗ ಹೇಳಲ್ಲ ಕಣ್ರಿ, ಒಂದು ಗೀತೆಯ ನಂತರ ನಾನು ಇದರ ಕುರಿತಾದಂತಹ ಮಾಹಿತಿಯನ್ನು ಹೇಳ್ತೇನೆ. ಕೇಳಿ, ಮೂರುವರೆ ವಜ್ರಗಳು ಚಿತ್ರದಿಂದ ಒಂದು ಸುಮಧುರವಾದಂತಹ ಗೀತೆಯನ್ನು.